7:35ಕ್ಕೆ ಈಗ ಬೆಳೆ 6:50:30 ಇದು 102.6 MHz ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಹಾಗೆ ಅಡಿಕೆ ಹರಿಕೆ ಶಿವಮೊಗ್ಗದ ಮ್ಯಾಮ್ಕೋಸ್ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದೇ ತಿಂಗಳ 18ನೇ ತಾರೀಕು ಮಂಗಳವಾರದ ಶುಭ ದಿನದಂದು ಮುತ್ತುಗದೂರು ಪರಮೇಶ್ವರಪ್ಪ ಮತ್ತು ಸುಲೋಚನಾ ದಂಪತಿಗಳ 60ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಶುಭ ಕೋರುತ್ತಿರುವವರು ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಬಂಧು ಮಿತ್ರರು ಹಾಗೂ ರಿಪಬ್ಲಿಕ್ ಮೋಟಾರ್ಸ್ ಚಿತ್ರದುರ್ಗ. ನಿನ್ನ ಅಂಗಡಿಯಲ್ಲಿ ತಗೊಂಡ ಎಲ್ಲಾ ಬಟ್ಟೆಗಳು ಬಹಳ ಬಹಳ ಒಳ್ಳೆ ಗುಣಮಟ್ಟದವು. ಹೌದಾ ಸರ್? ಆದ್ರೆ ಈ ಕಡೆ ಜನ ಬರೋದು ಸ್ವಲ್ಪ ಕಡಿಮೆ ಕಾಣಿಸುತ್ತಲ್ಲ, ನೀವು ಹೆಚ್ಚಾಗಿ ಪ್ರಚಾರ ಮಾಡಿಲ್ಲೇನೋ. ಹೌದು ಸರ್. ಒಂದ್ ಕೆಲಸ ಮಾಡಿ, ಆಕಾಶವಾಣಿಯಲ್ಲಿ 200 ರೂಪಾಯಿ ಕೊಟ್ಟರು ಕೂಡ ಪ್ರಚಾರ ಮಾಡ್ತಾರೆ, ಗೊತ್ತಾ? ಓಹೋ, ಹೌದಾ ಸರ್? ಹೌದಪ್ಪ ಹೌದು. ಇಲ್ಲೇ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಡು, ಕಡಿಮೆ ಖರ್ಚಿನಲ್ಲಿ ಪ್ರಚಾರ ಮಾಡು. ಓಹೋ ಹೌದಾ ಸರ್? ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ನಮ್ಮ ಆಡಳಿತ ನಮ್ಮ ಕೈಯಲ್ಲಿ, ಪಂಚಾಯತ್ ರಾಜ್ ವ್ಯವಸ್ಥೆ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಮತ್ತೆ ಶುರುವಾಯ್ತು ನೋಡು ಜಯ, ಇವ್ರ ಕಾಟ. ಇವ್ರು ಅಂದ್ರೆ ಯಾರು ಅಂತ ಬಿಡಿಸಿ ಹೇಳ್ಬಾರ್ದೇನು? ಸರಿಯಾಗಿ ಹೇಳಿದ್ರೆ ನನಗ ಅರ್ಥ ಆಗಲ್ಲ, ಇನ್ನು ಹಿಂಗ್ ಒಗಟ್ನಲ್ಲಿ ಹೇಳಿದ್ರೆ ತಿಳಿಯುತ್ತ ಹೇಳು ಅಲ್ವಾ ಗಂಗಮ್ಮ? ನಮ್ ಗೌರನಿಗೆ ಎಷ್ಟು ಹೇಳಿದ್ರು ಕೂಡ ಅರ್ಧಂಬರ್ಧ ಮಾತಾಡಿ ಇನ್ನೊಬ್ರ ತಲೆ ಕೆಡಿಸೋದು ಬಿಡಲ್ಲ ನೋಡವ. ಗೌರಮ್ಮ ಹೇಳ್ತಾ ಇರೋದು ಮುಂದೆ ಬತ್ತಾ ಇರೋ ಪಂಚಾಯತಿ ಚುನಾವಣೆಗಳ ಬಗ್ಗೆ ಕಣ್ರವ್ವ. ಸರಿಯಾಗಿ ಹೇಳ್ದೆ ಶಿವಣ್ಣ, ಕೋರ್ಟ್ ಬೇರೆ ಸರಿಯಾದ ಸಮಯಕ್ಕೆ ಚುನಾವಣೆ ನಡೆಸಿಲ್ಲ ಅಂತ ಎಚ್ಚರಿಕೆ ಕೊಟ್ಟೈತಿ. ಹೌದು, ಮತ್ತೆ ಕಾಲ್ ಕಾಲಕ್ಕೆ ಚುನಾವಣೆ ಆದ್ರೆ ತಾನೆ ಪ್ರಜಾಪ್ರಭುತ್ವಕ್ಕೊಂದು ಅರ್ಥ ಇರೋದು. ಏನೇನೋ ಕಾರಣಗಳಿಂದ ಇಷ್ಟು ದಿವಸ ತಡವಾಯ್ತು, ಇನ್ನು ಕೂಡ ನಿಧಾನ ಆಗ್ಬಾರ್ದು ಅನ್ನೋದು ಮುಖ್ಯ ನೋಡು. ಸುಮ್ನೆ ಇರವ, ಹೆಂಗ ಹಂಗೆ ನಮ್ ಬದುಕು ಬಾಳ್ಮೆ ಮಾಡ್ಕೊಂಡು ಆರಾಮಾಗಿದ್ದು ಇದೊಂದ್ ಸಾಲದ ಬಂದಿತ್ತು ನೋಡು. ವರ್ಷ ಪೂರ್ತಿ ಬರೀ ಎಲೆಕ್ಷನ್ ಮಾಡೋದೇ ಆದ್ರೆ ಅಭಿವೃದ್ಧಿ ಕೆಲಸ ಮಾಡೋದು ಯಾವಾಗ ಹೇಳಿ? ಮಾಡೋ ಬದುಕು ಬಿಟ್ಟು ಅದ್ಯಾರೋ ಮನೆ ಆಡೋರ ಹಿಂದೆ ಹೋದ್ರಂತೆ ಅಂತ ಕೆಲವರು ಜನಕ್ಕೆ ಇನ್ಮೇಲೆ ಇದೇ ಒಂದು ಬದುಕು ನೋಡು, ಯಾತಕ್ಕಾದ್ರೂ ಬರ್ತವೋ ಈ ಎಲೆಕ್ಷನ್ಗಳು. ಅಲ್ಲ ಕಣ್ರವ, ಪ್ರಜಾಪ್ರಭುತ್ವ ಅಂದ್ಮೇಲೆ ಇವೆಲ್ಲ ಇರ್ಲೇಬೇಕು. ಅಷ್ಟಕ್ಕೂ ನಮ್ ಗ್ರಾಮ ಪಂಚಾಯತಿ ಎಲೆಕ್ಷನ್ನು ಇನ್ನೂ ತುಂಬಾ ದೂರ ಇದೆಯಲ್ವಾ? ಈಗ ಯಾಕಾದ್ರ ಸುದ್ದಿ ಅಂತೀನಿ. ಇದು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯ ಜಯಮ್ಮ. ಎಲೆಕ್ಷನ್ ಜವಾಬ್ದಾರಿ ಒತ್ತಿರೋ ಚುನಾವಣಾ ಆಯೋಗಕ್ಕಿಂತ ನಮ್ ಗೌರವನಿಗೆ ಇದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಅಷ್ಟಲ್ದೆ ಏನ್ ಹೇಳ ಗಂಗಮ್ಮ, ಆ ಪಂಚಾಯತಿ ಈ ಪಂಚಾಯತಿ ಅಂತ 101 ಮಾಡೋಕ್ಕಿಂತ ಒಂದ್ MLA ಒಂದ್ MPನೇ ಸಾಕಾಗಿತ್ತು, ಹಿಂದೆಲ್ಲ ಇರ್ಲಿಲ್ವಾ? ಅದಕ್ಕೆ ಮೊದ್ಲು ಒಬ್ಬೊಬ್ರು ರಾಜರೇ ಇಡೀ ನಾಡನ್ನು ಆಳ್ತಾ ಇರ್ಲಿಲ್ವಾ? ಅವಾಗ ಯಾವ ಪಂಚಾಯತಿ ಇದ್ದು ಹೇಳಿ. ಹಂಗಲ್ ಕಣವದು. ಆವಾಗ್ಲೂ ಕೂಡ ಬೇರೆ ಬೇರೆ ರೀತಿ ವ್ಯವಸ್ಥೆ ಇತ್ತು. ರಾಜರ ಕೈ ಕೆಳಗೆ ಯುವರಾಜ, ಮಂತ್ರಿ, ಸೇನಾಧಿಪತಿ, ಮಂಡಲಾಪತಿ, ಸಾಮಂತ್ರು, ಪಾರು, ಪತ್ತೆದಾರರು, ಈ ರೀತಿ ಸಾಕಷ್ಟು ಅಧಿಕಾರ ಬೇರೆ ರೀತಿಯಲ್ಲಿ ಹಂಚಿಕೆ ಆಗಿತ್ತು ಕಣ್ರವ. ಇದರ ಜೊತೆಗೆ ರಾಜಗುರುಗಳು ರಾಜನಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಆ ಕಾಲವೇ ಚೆನ್ನಾಗಿತ್ತೇನಪ್ಪ. ವರ್ಷಕ್ಕೆ ನಾ ಕಲೆಕ್ಷನ್, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು, ಇಡೀ ಆಡಳಿತ ವ್ಯವಸ್ಥೆ ಕೆಲಸದಲ್ಲಿ ತೊಡಗೋದು. ಈ ತಲೆನೋವೇ ಇರಲಿಲ್ಲ. ರಾಜ ಪ್ರತ್ಯಕ್ಷ ದೇವತಾ ಅಂತ ಕರೆಯೋರಂತೆ. ರಾಜರು ತಮ್ಮ ಪ್ರಜೆಗಳನ್ನು ಮಕ್ಕಳ ತರ ನೋಡ್ಕೊಳ್ತಾ ಇದ್ರಂತೆ. ಎಲ್ಲ ರಾಜರು ಹಂಗೆ ಇರಲಿಲ್ಲ ಅಂತ, ಕೆಟ್ಟ ರಾಜರು ಕೂಡ ಇರ್ತಿದ್ರು. ಪ್ರಜೆಗಳಿಗೆ ಸಾಕಷ್ಟು ಅಂದ್ರೆ ಕೊಟ್ಟಿದ್ದು ಉದಾಹರಣೆಗಳು ಬೇಕಾದಷ್ಟಿದೆ. ಅವ್ರು ಮಾಡಿದ್ದೇ ಕಾನೂನು, ಯಾರು ಕೂಡ ತಿರುಗಿ ಕೇಳಂಗಿರ್ಲಿಲ್ಲ. ಇವತ್ತು ಎಲೆಕ್ಷನ್ಗೆ ಖರ್ಚಾಗೋದು ದುಡ್ಡು ಅವತ್ತು ರಾಜರ ವೈಭೋಗಕ್ಕೆ ಯುದ್ಧಗಳಿಗೆ ಖರ್ಚಾಗ್ತಿತ್ತು. ಅವರಿಗೆ ಬೇಕಾದಾಗ ಬೇಕಾದ ತೆರಿಗೆ ಹಾಕ್ತಾ ಇದ್ರು. ರಾಜನ ಮಗನೇ ರಾಜ, ಮಂತ್ರಿ ಮಗನೇ ಮಂತ್ರಿ, ಸೇನಾಧಿಪತಿ ಮಗನೇ ಸೇನಾಧಿಪತಿ. ಬೇರೆಯವರಿಗೆ ಅವಕಾಶ ಎಲ್ಲಿತ್ತು? ಏ ಈಗಿನ್ನೇನು ಹೇಳು, ಈಗ ಆಗ್ತಾ ಇರೋದು ಅದೇ ಅಲ್ವಾ? ಕಿರೀಟ ಒಂದಿಲ್ಲ ಅಷ್ಟೇ ನೋಡವ. ಪ್ರಜಾಪ್ರಭುತ್ವ ಅಂತೀವಿ, ಆದ್ರೂ ಕೂಡ ಅನೇಕ ಸರಿ ಅಧಿಕಾರಸ್ಥರಿಗೊಂದು ನ್ಯಾಯ, ಸಾಮಾನ್ಯರಿಗೊಂದು ನ್ಯಾಯ ಅನ್ನೋದು ನೋಡ್ತಾನೆ ಇರ್ತೀವಿ. ಅಧಿಕಾರ ಮಾಡೋರು ಅಧಿಕಾರ ಮಾಡ್ತಾ ಇರೋದು, ಕಸ ಗುಡಿಸೋರು ಕಸ ಗುಡಿಸ್ತಾ ಇರೋದು, ಕೂಲಿಯವನು ಕೂಲಿ ಮಾಡ್ತಾನೇ ಇರೋದು, ರೈತ ಅರ್ಧ ಹೊಟ್ಟೆ ಉಂಡು ಉಳುಮೆ ಮಾಡ್ತಾನೇ ಇರೋದು, ಇದ್ಯಾಕೋ ನನಗೆ ಸರಿ ಕಾಣದು. ಇದನ್ನ ಸಿನಿಕ್ತನ ಅಂತ ಕರೀತಾರೆ. ಬದಲಾವಣೆಗೆ ಒಪ್ಪದು ಅನಿವಾರ್ಯ. ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಒಳ್ಳೇದು ಕೆಟ್ಟದು ಎರಡು ಇದ್ದೇ ಇರುತ್ತೆ. ಆದ್ರೆ ಆ ನಿಮ್ ರಾಜರ ಕಾಲ ಬ್ರಿಟಿಷ್ನವರ ಕಾಲಕ್ಕಿಂತ ಪ್ರಜಾಪ್ರಭುತ್ವ ಅನ್ನೋದು ನೂರಕ್ ನೂರಕ್ಕೆ ಉತ್ತಮ ಅನ್ನೋದನ್ನ ತಿಳ್ಕೊಬೇಕಂಡ್ರವ ನಾವೆಲ್ಲರೂ. ಆಗಿನ ಹಳೆಯ ಆಡಳಿತದಲ್ಲಿ ಸಾಕಷ್ಟು ಲೋಪದೋಷಗಳು ಇದ್ವು. ಅಂತಾನೆ ಕಾಲಕಾಲಕ್ಕೆ ಹೊಸ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದಿದ್ದು. ನಾವು ಅದನ್ನ ನೋಡಿಲ್ಲ, ಯಾರು ಹೇಳಿದ್ದು ಕೇಳಿ ನಿಜ ಅಂದ್ಕೊಂಡಿದ್ದೇವು. ಆದ್ರೆ ಈ ವ್ಯವಸ್ಥೆಯನ್ನ ಕಣ್ಣಾರೆ ಕಾಣ್ತಾ ಇರೋದ್ರಿಂದ ಇದರ ಒಳಿತು ಕೆಡುಕು ಎರಡೂ ಗೊತ್ತಾಗ್ತಾ ಇದೆ. ಅದಕ್ಕೆ ನಮ್ಮ ಅಭಿಪ್ರಾಯಗಳು ಈ ರೀತಿ ಇರುತ್ತೆ. ಹಿಂದೆ ಹಳ್ಳಿಗಳಲ್ಲಿ ಪಂಚರು ಸೇರಿ ಪಂಚಾಯತಿ ಮಾಡ್ತಾ ಇದ್ರಲ್ಲ, ಅದೇ ಹೆಂಗೆ? ಅವಾಗೆಲ್ಲ ಎಲ್ಲಾ ತೀರ್ಮಾನಗಳನ್ನು ಪಂಚರೇ ಮಾಡ್ತಾ ಇದ್ರಂತೆ. ಅವರ ತೀರ್ಮಾನವೇ ಅಂತಿಮವಾಗಿತ್ತು. ಆದ್ರೆ ಒಂಥರ ಸುಪ್ರೀಂ ಕೋರ್ಟ್ ಇದ್ದಂಗೆ. ಆ ಪಂಚಾಯತಿ ಸಮಿತಿನಲ್ಲಿ ಊರಿನ ಬಲಿಷ್ಠರಿಗೆ ಮಾತ್ರ ಅವಕಾಶ ಇತ್ತು. ಸಣ್ಣ ಪುಟ್ಟವರು, ಬಡವರು, ಬಗ್ರು, ಅದರಲ್ಲೂ ಮಹಿಳೆಯರು ಮಾತಾಡಂಗಿರ್ಲಿಲ್ಲ. ಒಂದ್ ರೀತಿ ಉಳ್ಳವರದೇ ಆಡಳಿತ ಆಗಿತ್ತದು. ಗೌಡ್ರು, ಶಾನ್ಬೋಗ್ರು, ಊರ ಹಿರಿಯರು, ಈ ತರ ಒಂದೊಂದು ಕಾಲದಲ್ಲಿ ಒಂದೊಂದು ಬಗೆಯ ಆಡಳಿತ ಜಾರಿಯಲ್ಲಿತ್ತು. ಬ್ರಿಟಿಷರ ಆಡಳಿತ ಕೊನೆಯಾದ ಮೇಲೆ ನಿಜವಾದ ಪ್ರಜಾಪ್ರಭುತ್ವ ನಮ್ಮಲ್ಲಿ ಶುರುವಾಯ್ತು. ಸ್ವತಂತ್ರ ಭಾರತಕ್ಕಾಗಿ ನಡೆದ ಹೋರಾಟ ಸುಲಭದ ಮಾತಾಗಿರ್ಲಿಲ್ಲ ಅಂತ ನಾವೆಲ್ಲ ಓದಿಲ್ವಾ? ಅದೆಷ್ಟು ಜನ ಕಷ್ಟ ಬಿದ್ದು ಗಳಿಸಿಕೊಟ್ರೋ ಏನೋ. ಗುಲಾಮಗಿರಿಯಿಂದ ನಮ್ಮನ್ನ ಪಾರು ಮಾಡಿದ ಅವ್ರನ್ನೆಲ್ಲ ನಾವು ಪ್ರತಿನಿತ್ಯ ನೆನಪು ಮಾಡ್ಕೊಳ್ಬೇಕು, ಅದು ನಮ್ಮ ಕರ್ತವ್ಯ ತಾನೆ. ಶಸ್ತ್ರ ಸಹಿತ ಶಸ್ತ್ರ ರಹಿತ ಎರಡೂ ಹೋರಾಟಗಳನ್ನು ಮಾಡಿದ ಪುಣ್ಯಾತ್ಮರಿಗೆ ನಾವು ಯಾವತ್ತೂ ಋಣಿಯಾಗಿರಬೇಕು. ಅದೆಷ್ಟು ಋಣಿಯಾಗಿದ್ವೋ ಏನಪ್ಪ, ಅವರು ಅಷ್ಟು ಪಡಿಪಾಟ್ಲು ಬಿದ್ದು ತಂದು ಕೊಟ್ಟ ಸ್ವತಂತ್ರವನ್ನ ನಾವು ನಿಜಕ್ಕೂ ಅರ್ಥಪೂರ್ಣವಾಗಿ ಬಳಸ್ತಾ ಇದೀವ ಅಂತ ನಮಗೆ ನಾವೇ ಕೇಳಿಕೊಳ್ಬೇಕು ನೋಡು. ಅದು ಸತ್ಯ ಗೌರ. ಸ್ವಾತಂತ್ರ್ಯವನ್ನ ಸ್ವಹಿಚ್ಛಾಚಾರ ಅಂದ್ಕೊಂಡವರೇ ಜಾಸ್ತಿ ಆಗಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಿರಿಯರ ಬಲಿದಾನ ನಮ್ಗೆ ತಮಾಷೆಯಾಗಿ ಹೋಗ್ತಾ ಇದೆ ಅನ್ನಿಸ್ತಾ ಐತೆ. ಪರಕೀಯರ ಆಡಳಿತದಲ್ಲಿ ನೊಂದವರಿಗೆ ಅದರ ನೋವು ಗೊತ್ತು ಅಂದ್ರೆ ನಮಗೇನ್ ಗೊತ್ತಾಗ್ಬೇಕು ಹೇಳು? ಪರತಂತ್ರದಲ್ಲಿದ್ದವರಿಗೆ ಸ್ವತಂತ್ರದ ಬೆಲೆ ತಿಳಿದಿರುತ್ತೆ. ನಮಗೇನು ಆದ ಅಡಿಗೆ ಕಾದ ನೀರು ಹೆಂಗ್ ಬೇಕಂಗೆ ಬಳಸ್ಕೊಳ್ತೀವಿ. ನಿನ್ನ ಮಾತು ಸತ್ಯ ಕಣೇಳವ್ವ. ಏನೋ ನಡೆಯುತ್ತೆ ಅಂತ ಹೇಳಿ ಬಾರಿ ಮೆರಿಬಾರದು. ಸಿಕ್ಕ ಅವಕಾಶನ ಒಳ್ಳೇದಕ್ಕೆ ಬಳಸ್ಕೊಂಡು ಉತ್ತಮವಾದ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ನನ್ನ ಮುಂದೆ ಯಾರು ಅಂತ ಗೊತ್ತು ಮಾಡೋದು ಒಳ್ಳೆಯ ಲಕ್ಷಣ ಅಲ್ಲ. ಸಮಾನರಾರಿಹರೋ ಎನಗೆ ಸಮಾನರಾರಿಹರೋ ಅಂತ ಮೆರೆಯಕ್ಕೋಗಿ ಮುಖಭಂಗ ಮಾಡಿಕೊಂಡವರು ಎಷ್ಟು ಜನ ಇಲ್ಲ. ಅದೆಷ್ಟು ಜನ ಹೊರಗಿನವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಆಡಳಿತ ದುರಾಚಾರ ನಡೆಸಿ ಹಿಂಸೆ ಕೊಟ್ರು ಅನ್ನೋದನ್ನ ಇತಿಹಾಸದಲ್ಲಿ ನೋಡಿದೀವಿ. ಅಷ್ಟಾದ್ರೂ ನಮಗೆ ಬುದ್ಧಿ ಬರಲಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ಏನ್ ಮಾಡೋದು ಗೌರ, ಬೆಳೆ ಅಂದ್ಮೇಲೆ ಕಳೆನೂ ಇದ್ದೇ ಇರುತ್ತೆ. ಅದನ್ನೆಲ್ಲ ನೋಡ್ತಾ ಕೂತ್ರೆ ಫಸಲು ಪಡೆಯಕ್ಕಾಗುತ್ತೇನು? ಕೆಟ್ಟದ್ದನ್ ಬಿಟ್ಟು ಒಳ್ಳೆದ್ರ ಕಡೆ ನಡೆಯೋದು ನಮ್ ಕೈಲೇ ಇದೆಯಲ್ಲ. ನಂಬಿಕೆ, ಆಶಾವಾದ, ಪ್ರಯತ್ನಶೀಲತೆ ಇರಬೇಕು. ಬರೀ ದೂರ್ ಹೇಳ್ತಾ ಕೂತ್ರೆ ಏನೂ ಆಗಲ್ಲ. ನಿನಗಾಗಿ ನೇಸರನ್ನು ಪಡುವಣದಿ ಮೂಡುವನೆ ಅಂತ ಕೇಳಿಲ್ವೇ? ವ್ಯವಸ್ಥೆ ಎಲ್ಲಿದ್ದೆ ಅದನ್ನ ಗೆಲ್ಲೋ ಪ್ರಯತ್ನ ಮಾಡಬೇಕು. ಇಷ್ಟೊಂದು ನಿರಾಸೆ ಒಳ್ಳೆಯದಲ್ಲ. ಬದಲಾವಣೆ ನಮ್ಮಿಂದ ಶುರುವಾಗೋದು ಎಲ್ಲದಕ್ಕೂ ಮುಖ್ಯ. ಓಟ್ ಹಾಕೋರು ಯಾರೋ ಉದ್ದಾರ ಆದವ್ರು ಮತ್ತಾರು? ಎಲ್ಲಾ ಕಡೆ ಗಾಳಿ ಬಂದಾಗ ತೂರ್ಕೊಳ್ಳೋರು ತುಂಬಿದ್ದಾರೆ. ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ನಾವು ತಪ್ಪು ಮಾಡ್ತೀವಿ, ಆಮೇಲೆ ಈ ರೀತಿ ಕೊರಕ್ತೀವಿ. ಆಡಳಿತ ಕೇವಲ ಉಳ್ಳವರ ಸೊತ್ತಾಗಬಾರದು. ಸಮಾಜದ ಎಲ್ಲ ವರ್ಗದ ಜನರು ರಾಜಕೀಯ ಅಧಿಕಾರ ಸಿಗಬೇಕು ಅಂತ ನಮ್ಮ ಚಿಂತಕರು ತಜ್ಞರು ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದು ನಮ್ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ದಾರಿಯಲ್ಲಿ ಉಪಯೋಗಿಸಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ತಾನೇ ಅಲ್ವೇನ್ರವ? ಅದು ನಿಜ ಜಯಮ್ಮ. ಹಿಂದೆಲ್ಲ ಗ್ರೂಪ್ ಪಂಚಾಯಿತಿ, ವಿಲೇಜ್ ಪಂಚಾಯಿತಿ, ಬ್ಲಾಕ್ ಪಂಚಾಯಿತಿ, ತಾಲೂಕು ಅಭಿವೃದ್ಧಿ ಮಂಡಳಿ, ಹೀಗೆ ಹತ್ತಾರು ಮಜಲುಗಳನ್ನ ನಡೆದುಕೊಂಡು ನಾವು ಈ ವ್ಯವಸ್ಥೆಗೆ ಬಂದಿದ್ದೇವೆ. ಹಂಗ ನೋಡಿದ್ರೆ 80ರ ದಶಕದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬಂದ ಮಂಡಲ್ ಪಂಚಾಯಿತಿ, ಜಿಲ್ಲಾ ಪರಿಷತ್ ವ್ಯವಸ್ಥೆ ಇಡೀ ದೇಶಕ್ಕೆ ಮುಂದಿನ ದಿನಗಳಲ್ಲಿ ದಾರಿದೀಪ ಆಯ್ತು ಅಂದ್ರೆ ತಪ್ಪಿಲ್ಲ. ಹೌದಪ್ಪ, ಅವಾಗ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ರು ಅಲ್ವಾ? ಸರಿಯಾಗಿ ಹೇಳ್ದೆ ನೋಡವ. ನಮ್ಮ ಅಬ್ದುಲ್ ನಜೀರ್ ಸಾಬ್ ಅವರು ಆಗ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ರು. ಇವರೆಲ್ಲರ ಪ್ರೇರಣೆ, ಜನಪರ ಕಾಳಜಿಯಿಂದ ವಿಕೇಂದ್ರೀಕರಣ ಒಂದು ಗಟ್ಟಿಯಾದ ಹೆಜ್ಜೆಯನ್ನಿಟ್ಟು ನಡೆಯಕ್ಕೆ ಶುರು ಮಾಡ್ತು. ನಂತರ ಇದು ಇಡೀ ದೇಶಕ್ಕೆ ಮಾದರಿಯಾಯ್ತು ಅನ್ನೋ ಹೆಮ್ಮೆ ನಮ್ದು ಕಣ್ರವ. ನಂತರ ಪಿವಿ ನರಸಿಂಹರಾವ್ ಅವರು ಪ್ರಧಾನಿ ಆಗಿದ್ದ ಸಂದರ್ಭದಲ್ಲಿ ನಮ್ಮ ಸಂವಿಧಾನಕ್ಕೆ 73ನೆಯ ತಿದ್ದುಪಡಿಯನ್ನು ತರುವ ಮೂಲಕ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ದೇಶಾದ್ಯಂತ ಜಾರಿಗೆ ಬಂತು. ಈ ಸಾರಿ ತುಂಬಾ ಮಹತ್ವದ ಬದಲಾವಣೆಗಳು ಬಂದು ಅಲ್ವಾ? ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ವಿಶೇಷವಾಗಿ ಮಹಿಳಾ ಮೀಸಲಾತಿಯ ಪ್ರಮುಖ ತೀರ್ಮಾನ ಜಾರಿಗೆ ಬಂತು. ಅದೆಲ್ಲ ಸರಿಯಪ್ಪ, ಆದ್ರೆ ನಿಜವಾದ ಅರ್ಥದಲ್ಲಿ ವಿಕೇಂದ್ರೀಕರಣ ಸಾಕಾರಗೊಂಡಿದೆಯಾ ಅನ್ನೋದು ನನ್ನನ್ನು ಈಗ್ಲೂ ಕಾಡ್ತಾ ಇರೋ ಪ್ರಶ್ನೆ. ಇದಕ್ಕೆ ನೀನು ಏನ್ ಹೇಳ್ತೀಯ ಜಯ? ನಿನ್ ಮಾತಿನಲ್ಲೂ ಸತ್ಯ ಇದೆ. ಎಷ್ಟೋ ಬಾರಿ ಯಾರ್ದೋ ಹೆಸರಿನಲ್ಲಿ ಮತ್ತಾರೋ ಅಧಿಕಾರ ಚಲಾಯಿಸೋದು ನಡೀತಾ ಇದೆ. ಸೂತ್ರಧಾರ ಎಲ್ಲೋ ಇದ್ದು ಆಡಳಿತದ ನಡೆಸಿರೋದು ಉಂಟು. ಹೆಸರಿಗಷ್ಟೇ ಮೀಸಲಾತಿ ಅನ್ನೋ ವಿಪರ್ಯಾಸಕ್ಕೆ ಏನ್ ಹೇಳೋದು? ಇದನ್ನ ಛಾಯಾ ಆಡಳಿತ ಅಂತ ಕರೆಯಬಹುದು ನೋಡು. ಚುನಾವಣೆಯಲ್ಲಿ ಆರಿಸಿ ಬಂದವರಿಗೆ ಸಾಕಷ್ಟು ತಿಳುವಳಿಕೆ, ಶಕ್ತಿ, ಜವಾಬ್ದಾರಿ ಇರಬೇಕು. ಇಲ್ಲಾಂದ್ರೆ ಇಂತಹ ತಪ್ಪುಗಳಿಗೆ ಕಾರಣ ಆಗುತ್ತೆ. ಅದು ಕೂಡ ತಗಣ ಮಾತೆ ಐತೆ ಬಿಡು. ಹಂಗಂದ್ ಮಾತ್ರಕ್ಕೆ ಓದೋದು ಬರೆಯೋದು ಅಂತ ಅಲ್ಲ ಕಣವ. ರಾಜಕೀಯ ಇಚ್ಛಾಶಕ್ತಿ, ತಿಳಿಯೋ ತುಡಿತ, ಬಲ್ಲವರಿಂದ ಕಲಿಯೋ ಮನಸ್ಸು, ಇವೆಲ್ಲ ಬೇಕಾಗುತ್ತೆ. ಆದ್ರೆ ಎಷ್ಟೋ ಸಾರಿ ಚುನಾವಣೆಯಲ್ಲಿ ಗೆಲ್ಲೋಕೆ ಯಾರ್ಯಾರಿಗೋ ಏನೇನೋ ಮಾತು ಕೊಟ್ಟು ಯಾರ್ದೋ ಸಹಾಯ ಪಡ್ಕೊಂಡು ಆರಿಸಿ ಬಂದ ಮೇಲೆ ಬೇಕಾದವರ ಮಾತು ಕೇಳ್ಬೇಕಾಗುತ್ತಲ್ಲ, ಹೀಗಾಗಿ ಎಡವಟ್ಟಾಗೋದು. ಚುನಾವಣೆ ಆಗೋದನ್ನ ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳದೆ ಮೊದಲೇ ತಪ್ಪು. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್ ಅಷ್ಟೇ ಅಪ್ಪ. ಅದಕ್ಕಾಗಿ ಇಲ್ಲ ದಾರಿ ತುಳಿಯೋದು, ಕೈಲಾಗದ ಮಾತು ಕೇಳೋದು, ಇದೆಲ್ಲ ಯಾಕೆ ಬೇಕು? ಚುನಾವಣೆ ಗೆಲ್ಲೋದೇ ಜೀವನದ ಮುಖ್ಯವಾದ ಕೆಲಸ ಅನ್ನೋ ತರ ಯಾಕೆ ಆಗ್ಬೇಕು ಹೇಳಿ? ಇದಕ್ಕಾಗಿ ಸಾಲ ಸೋಲ ಮಾಡ್ಕೊಂಡವರು ಎಷ್ಟು ಜನ ಇದ್ದಾರೆ. ಸಾಲನು ಮಾಡಿದ್ದಾರೆ, ಮನೆ ಜಮೀನು ಕೂಡ ಮಾರಿದ್ದಾರೆ. ಈ ಕಾರಣದಿಂದಲೇ ಎಷ್ಟೋ ಮನೆಗಳು ಒಡೆದು ಹೋಗಿವೆ, ಸಂಬಂಧಗಳು ಹಾಳಾಗಿವೆ. ಒಬ್ರು ಮುಖ ಒಬ್ರಿಗಿಲ್ಲ ಅನ್ನೋದು ಏನ್ ಚಂದ ಹೇಳು. ಚುನಾವಣೆ ಬರುತ್ತೆ ಹೋಗುತ್ತೆ, ಆದ್ರೆ ಮನುಷ್ಯ ಸಂಬಂಧಗಳು ಮಾತ್ರ ಹಾಳಾಗಬಾರ್ದು. ಸೋಲು ಗೆಲುವನ್ನು ಕ್ರೀಡಾ ಮನೋಭಾವದಿಂದ ಕಾಣಬೇಕು. ಎಲೆಕ್ಷನ್ ಸ್ಪರ್ಧೆ ಮಾಡೋ ಅಭ್ಯರ್ಥಿಗಳು ಇದ್ರ ಬಗ್ಗೆ ಆಲೋಚನೆನೂ ಮಾಡಬೇಕಾಗತ್ತೆ. ಸ್ಪರ್ಧೆ ಮಾಡುವವರು ಪರಸ್ಪರ ಸ್ನೇಹಿತರಿಂದ ಇದ್ರೆ ಉಳಿದವರು ಕೂಡ ಪ್ರೀತಿ ವಿಶ್ವಾಸದಿಂದ ಇರೋಕೆ ಅವಕಾಶ ಆಗುತ್ತೆ. ಇದನ್ನು ತಿಳ್ಕೊಂಡು ಅನುಸರಿಸಿ ನಡೆಯೋರು ಎಷ್ಟು ಜನ ಹೇಳು. ಹಳ್ಳಿಗಳಲ್ಲಿ ಇಂಥ ಬೆಳವಣಿಗೆ ನೋಡಿನೆ ಇಂಥದ್ದೆಲ್ಲ ಬೇಡ ಅನ್ನಿಸ್ಬಿಡುತ್ತೆ. ನಾವು ಸುಮ್ಮನಿದ್ರೆ ಕೆಲವರು ನಮ್ಮನ್ನ ಸುಮ್ಮನೆ ಇರಕ್ ಬಿಡಲ್ಲ. ಬಿಟ್ಟಿದ್ದೇನೆಂದರೆ ಬಿಡದೆಯೇ ಮಾಯೆ ಅಂತಾರಲ್ಲ ಹಂಗೆ. ಏನೋ ಒಟ್ಟಿನಲ್ಲಿ ನಮ್ಮ ಬುದ್ಧಿ ನಮ್ಮ ಕೈಯಾಗ ಇರ್ಬೇಕ್ರವ. ಕೆಟ್ಟದ್ದು ಬಿಡಬೇಕು, ಒಳ್ಳೇದನ್ನ ಆರಿಸ್ಕೋಬೇಕು. ಇದನ್ನ ಸರಿಯಾಗಿ ನಿರ್ಧಾರ ಮಾಡುವ ಬುದ್ಧಿ ನಮಗಿರ್ಬೇಕು. ಚುನಾವಣೆ, ಆಡಳಿತ, ಅಧಿಕಾರ ಇವೆಲ್ಲ ಇರೋದು ಜನರ ಊರಿನ ಅಭಿವೃದ್ಧಿ ಮಾಡೋದಕ್ಕೆ. ಅಧಿಕಾರ ಐತಿ ಅಂತ ಇರೋದು ಚಲಾಯಿಸೋದಕ್ಕಲ್ಲ, ಏನಾದ್ರೂ ಒಳ್ಳೇದು ಮಾಡೋದಕ್ಕೆ ಅನ್ನೋದು ಅರ್ಥ ಆಗ್ಬೇಕು. ನರಿಕೂ ಕಿರಿನ್ ಮುಟ್ಟತೆ ಅಂದಂಗೆ ನಾವ್ ನಾಲ್ಕು ಜನ ಕುತ್ಕೊಂಡ್ ಮಾತಾಡಿದ್ರೆ ಏನು ಬಂತು ಹೇಳು. ವ್ಯವಸ್ಥೆ ಒಳಗಿರೋರು ಇದನ್ನ ತಿಳ್ಕೊಂಡ್ರೆ ಸರಿಯಾಗಿರುತ್ತೆ. ಹುಚ್ಚರು ಮದುವೆಲಿ ಉಂಡೋನೇ ಜಾಣ ಅನ್ನೋ ಕಾಲ ಇದು. ಇದಕ್ಕೆ ಪರಿಹಾರ ಏನಂತ ಗೊತ್ತಾಗಿಲ್ಲ. ನಿಮಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ ಅಂತೀನಿ. ನಾವು ಏನ್ ಮಾತಾಡ್ತಾ ಇದೀವಿ, ಈ ವ್ಯವಸ್ಥೆ, ತೊಂದರೆ, ತೊಡಕು ಇದೆಲ್ಲ ನಮ್ಮನ್ನು ಒಳಗೊಂಡಂತೆ ಇರುತ್ತೆ. ನಾವು ಕೂಡ ಇದರ ಒಂದು ಭಾಗವೇ ಆಗಿರ್ತೀವಿ ಕಣ್ರವ. ವ್ಯವಸ್ಥೆಯ ಒಳಗಿದ್ದು ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ಬೇಕು ಅನ್ನು. ನೂರ್ ಮಾತಿಗಿಂತ ಒಂದು ಕೃತಿನೇ ಮುಖ್ಯ ಕಣವ. ನೀವ್ ಹೇಳೋದ್ ಕೇಳಿದ್ರೆ ನಾವು ಕೂಡ ಎಲೆಕ್ಷನ್ ನಿಂತು ಗೆದ್ದು ಬಂದು ಏನಾದ್ರೂ ಸಾಧಿಸಿ ತೋರಿಸ್ಬೇಕು ಅಂತೀರಾ? ಖಂಡಿತವಾಗಿ ಲೋಕ ವಿರೋಧಿ ಅಂತ ಹೇಳಲ್ವಾ, ನಮ್ಮಂತವ್ರಿಗೆ ಯಾರು ಓಟ್ ಹಾಕ್ತಾರೆ ಹೇಳು? ರಾಜಕೀಯ ಅಂದ್ರೆ ಹುಡುಗಾಟವೇ. ಬೆಣ್ಣೆಲಿ ಕೂದಲು ತೆಗ್ದಂಗೆ ವ್ಯವಹಾರ ಮಾಡ್ಬೇಕು ಗೊತ್ತಾ? ಏ ಗೌರಮ್ಮ, ಇಲ್ಲೇ ನೋಡ್ ನಾವ್ ತಪ್ಪು ಮಾಡ್ತಾ ಇರೋದು. ರಾಜಕೀಯವನ್ನು ವ್ಯವಹಾರ ಅಂದ್ಕೊಳ್ಳದೆ ಮೊದಲನೇ ತಪ್ಪು. ಇದು ಬಂಡವಾಳ ಹಾಕಿ ಬಂಡವಾಳ ತೆಗಿಯೋ ಮಾತಲ್ಲ ಕಣವ ಇದು. ಎಲ್ಲಾ ವಿಷಯವನ್ನು ದುಡ್ಡಿನಿಂದ ಅಳಿತಾ ಇರೋದಿಕ್ಕೆ ಈಗಾಗಿರೋದು. ಅಷ್ಟಕ್ಕೂ ಗೆಲ್ತೀವಿ ಅನ್ನೋ ನಂಬಿಕೆಯಿಂದ ಹೋಗೋದು. ಆದ್ರೆ ಗೆಲ್ಲಲೇಬೇಕು ಅಂತ ಮಾಡಬಾರ್ದು, ನಮಗೆ ಬೇಕಾಗಿಲ್ಲ. ಅಷ್ಟಕ್ಕೂ ನಾವು ಅಂದ್ಕೊಂಡಿದ್ದೇ ಸರಿ ಅನ್ನೋದು ಕೂಡ ತಪ್ಪು. ಒಳ್ಳೆಯದ್ದು ಕೆಟ್ಟದ್ದು, ಒಳ್ಳೆಯವರು ಕೆಟ್ಟವರು ಎಲ್ಲ ಕಡೆನೂ ಇರ್ತಾರೆ. ನಮ್ಮ ದೃಷ್ಟಿಕೋನವನ್ನು ಕೂಡ ನಾವು ಬದಲಾಯಿಸಿಕೊಳ್ಬೇಕು. ನೀನ್ ಹೇಳೋದು ಕೂಡ ಸರಿ ಇದ್ರೂ ಇರಬಹುದು. ಎಲ್ರು ದೂರ ತಾಕುಂತ್ರೆ ಬೆಂಕಿ ಗಟ್ಟೆ ಕಟ್ಟೋರು ಯಾರು? ಒಂದು ಒಳ್ಳೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನು ಇಲ್ವೇನಪ್ಪ. ಏ ಸುಮ್ನೆ ಇರು ಶಿವಣ್ಣ, ಕಳೆದ ಸಾರಿ ಎಲೆಕ್ಷನ್ ಅಲ್ಲಿ ಯಾರೋ ಏನೋ ಕೊಟ್ರು ಅಂತ ಕೇಳಿ ಎಲೆಕ್ಷನ್ ಮುಗಿದ್ರು ನೀನು ಎದ್ದೇ ಇರ್ಲಿಲ್ಲ. ನಿನಗೆ ಯಾಕೆ ಇವೆಲ್ಲ? ಅದು ಹಂಗಲ್ಲ ಕಣಂಗವ್ರ, ಯಾರೋ ಬೇಕಾಗಿನೇ ನಮ್ ಶಿವಣ್ಣನ್ ದಾರಿ ತಪ್ಪಿಸಿದ್ರು, ಈ ಕೆಲ್ಸ ಮಾಡಿಸಿದ್ರು. ಪಾಪ, ನಮ್ ಶಿವಣ್ಣ ಯಾವತ್ತು ಈ ರೀತಿ ಮಾಡಿದ್ದೇ ಇಲ್ಲ. ಶಿವಣ್ಣನ್ ಬಗ್ಗೆ ಯಾರಿಗ ಗೊತ್ತಿಲ್ಲ ಹೇಳ್ರವ. ಆದ್ರೆ ನಿಜವಾಗ್ಲೂ ಇಂಥವ್ರು ಕೂಡ ಬೇಕಾದಷ್ಟು ಜನ ಸಿಗ್ತಾರೆ. ಓಟ್ ಹಾಕ್ಬಿಡ್ರಿ ಅಂದ್ರೆ ಹಾಕಿದ್ರಾಯ್ತು ಅಂತ ಅವಸರ ಇಲ್ಲ, ಸಾಯಂಕಾಲದ ತನಕ ಟೈಮ್ ಐತೆ ಅಂತ ಹೇಳಿ ಅವರಿಂದೆ ಇವರಿಂದೆ ಸುತ್ತರಿಯೋದು. ಕೊನೆಗೆ ಯಾರಿಗೂ ಓಟ್ ಹಾಕಂಗಿಲ್ಲ ನೋಡು, ಎಲ್ಲೋ ಹೋಗಿ ಒಂದ್ ಕಡೆ ಬಿತ್ಕೊಳ್ಳೋದು. ತಮ್ಮ ಓಟಿನ ಮಹತ್ವದ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ. ಏನ್ ಮಾಡೋದು, ಇದರ ಕುರಿತು ಎಷ್ಟು ಜಾಗೃತಿ ಮೂಡಿಸಿದ್ರು ಸಾಲದು ಅನ್ಸುತ್ತೆ. ಇರ್ಲಿ, ಅವರಿಗೂ ಒಂದಿನ ಇದು ಗೊತ್ತಾಗುತ್ತೆ. ಆದ್ರೂ ಅಂತವರ ಸಂಖ್ಯೆ ಹೆಚ್ಚಾಗಿರಕ್ಕಿಲ್ಲ. ಓಟಿನ ಹಿರಿಮೆ ಗೊತ್ತಿಲ್ಲದೆ ಇರೋ ಮತದಾರ, ಅಭಿವೃದ್ಧಿಯ ಪರಿಕಲ್ಪನೆ ಗೊತ್ತಿಲ್ಲದ ಪ್ರತಿನಿಧಿ, ಇಬ್ರು ಕೂಡ ಪ್ರಜಾಪ್ರಭುತ್ವದ ವ್ಯಂಗ್ಯ ಕಣೆ ಹೇಳಿ. ಅಭಿವೃದ್ಧಿ ಅಂದ್ರೆ ಭೌತಿಕ ಕಟೋಣಗಳು ಮಾತ್ರ ಅಲ್ಲ, ನಿಜವಾದ ಪ್ರಗತಿ ಅಂದ್ರೆ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಸಮಾನತೆ, ನೆಮ್ಮದಿ, ಸೌಹಾರ್ದತೆ, ಅವಕಾಶಗಳ ಲಭ್ಯತೆ, ಇಂಥ ಹತ್ತು ಹಲವು ಉನ್ನತ ಅಂಶಗಳ ಸಾಕಾರ ಎನ್ನುವ ನೈಜ ಕಾಳಜಿಯರಿಗೆ ಇದೇನೋ ಅವರನ್ನು ನಾಯಕರು ಅನ್ಬಹುದು. ಸತ್ಯ ಕಣವ, ಇದು ಎಲ್ರಿಗೂ ಮನವರಿಕೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅನೇಕರಿಗೆ ಇದೆಲ್ಲ ಗೊತ್ತಿದೆ, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅದನ್ನ ಜಾರಿ ಮಾಡಲಾರದೆ ಸುಮ್ಮನಾಗಿ ಬಿಟ್ಟಿದ್ದಾರೆ. ಅಂತದೊಂದು ಪ್ರಯತ್ನ ನಮ್ಮಿಂದಲೇ ಆಗಲಿ, ದೀಪದಿಂದ ದೀಪ ಬೆಳಗಲಿ ಅಂತ ಕೇಳಿಲ್ವೇ? ಒಬ್ರಿಂದ ಒಬ್ರು ಈ ವಿಷಯದಲ್ಲಿ ಪ್ರೇರಣೆಗೊಂಡರೆ ಅದಕ್ಕಿಂತ ಇನ್ನೇನ್ ಬೇಕು? ಹೌದು ಗಂಗಮ್ಮ, ವಿಕೇಂದ್ರೀಕರಣದ ನಿಜವಾದ ಆಶಯಗಳು ಜಾರಿಗೆ ಬರಬೇಕಾದ್ರೆ ಇಂಥ ಸಾಧ್ಯತೆಗಳು ಹೆಚ್ಚಾಗಬೇಕು. ಈ ತರದ ಬದಲಾವಣೆಗಳು ಆಗದೆ ಹೋದ್ರೆ ಇಡೀ ವ್ಯವಸ್ಥೆ ನಿಂತ ನೀರಿನಂತೆ ಕೆಟ್ಟು ಹೋಗುತ್ತೆ. ಇಂಥ ಜಡ್ಡುಗಟ್ಟಿದ ವ್ಯವಸ್ಥೆಯಲ್ಲಿ ಗುಲಾಮಗಿರಿಯ ಮಾನಸಿಕತೆ ತುಂಬಾ ಸುಲಭವಾಗಿ ಮೊಳಕೆ ಒಡೆಯುತ್ತೆ. ಮತ್ತೊಮ್ಮೆ ನಾವೆಲ್ಲ ಹೊಸ ಬಗೆಯ ದಾಸ್ಯಕ್ಕೆ ಒಳಗೋಗೋ ಅಪಾಯ ತಪ್ಪಿದ್ದಲ್ಲ.

ಕ್ವಿಂಟಲ್ಗೆ 3,600 ರೂಪಾಯಿಗಳಿಂದ ಗರಿಷ್ಠ 6,309 ರೂಪಾಯಿಗಳು. ಕಡಲೆಕಾಳು 3,269 ರೂಪಾಯಿಗಳಿಂದ 5,851 ರೂಪಾಯಿಗಳು. ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ 4,369 ರೂಪಾಯಿಗಳಿಂದ 7,145 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಲ್ಗೆ 2,800 ರೂಪಾಯಿಗಳಿಂದ 3,521 ರೂಪಾಯಿಗಳು. ಮೆಕ್ಕೆಜೋಳ 1,899 ರೂಪಾಯಿಗಳಿಂದ 2,439 ರೂಪಾಯಿಗಳು. ಕುಸುಬೆ 4,959 ರೂಪಾಯಿಗಳಿಂದ 5,255 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ 4,397 ರೂಪಾಯಿಗಳಿಂದ 5,159 ರೂಪಾಯಿಗಳು. ತೊಗರಿ 1,221 ರೂಪಾಯಿಗಳಿಂದ 6,259 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು ಕ್ವಿಂಟಲ್ಗೆ 6,256 ರೂಪಾಯಿಗಳಿಂದ 6,400 ರೂಪಾಯಿಗಳು. ಸೇಬು ಕ್ವಿಂಟಲ್ಗೆ 7,000 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು. ಅಡಿಕೆ ಕ್ವಿಂಟಲ್ಗೆ 20,000 ರೂಪಾಯಿಗಳಿಂದ ಗರಿಷ್ಠ 20,000 ರೂಪಾಯಿಗಳು. ಸಪೋಟ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು. ಕೊಬ್ಬರಿ ಕ್ವಿಂಟಲ್ಗೆ